ಮೈಸೂರು ಆಕಾಶವಾಣಿ ಕೇಂದ್ರದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ರೇಡಿಯೋ ಕಿಸಾನ್ ದಿನದ ಬಾನುಲಿ ವರದಿ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಿಸಾನ್ ವಾಣಿ ಕಾರ್ಯಕ್ರಮ ನಿತ್ಯ ಪ್ರಸಾರವಾಗುತ್ತಿದೆ. ಈ ಕಾರ್ಯಕ್ರಮದ ಭಾಗವಾಗಿ ಪ್ರತಿ ವರ್ಷ ಆಕಾಶವಾಣಿ ಕೇಂದ್ರಗಳಲ್ಲಿ ರೇಡಿಯೋ ಕಿಸಾನ್ ದಿನವನ್ನು ಫೆಬ್ರವರಿ 15ರಂದು ಆಚರಣೆ ಮಾಡಲಾಗುತ್ತದೆ. ಆಕಾಶವಾಣಿ ಮೈಸೂರು ಕೇಂದ್ರದ ಆವರಣದಲ್ಲಿ ನಿನ್ನೆ ರೇಡಿಯೋ ಕಿಸಾನ್ ದಿನವನ್ನು ಅರ್ಥಪೂರ್ಣವಾಗಿ ಸರಳವಾಗಿ ಆಚರಿಸಲಾಯಿತು. ರೈತ ಗೀತೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮವನ್ನು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಲಾಯಿತು. ಆಕಾಶವಾಣಿ ಮೈಸೂರು ಕೇಂದ್ರದ ಕಾರ್ಯಕ್ರಮ ಅಧಿಕಾರಿಗಳಾದ ದಿವಾಕರ ಹೆಗಡೆ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಆಕಾಶವಾಣಿ ಯಾರು ಕೇಳ್ತಾರೆ ಅನ್ನೋ ಪ್ರಶ್ನೆನೇ ಬಹಳ ಸಾರಿ ನಾವು ಕಳೆದ ದಶಕದಲ್ಲಿ ಎದುರಿಸ್ತಾ ಬಂದ್ವಿ. ಅದು ಹೇಗಿದೆಯಪ್ಪ, ಯಾರು ಕೇಳ್ತಾರಾ ಅನ್ನೋ ಪ್ರಶ್ನೆಗೆ ನನ್ನ ಸ್ನೇಹಿತರೊಬ್ಬರು ಉತ್ತರ ಕೊಟ್ಟಿರೋದು ಅಂತಂದರೆ, ನೀವು ಯಾವುದಾದ್ರೂ ಮದುವೆಗೆ ಹೋಗಿ ಬಂದವನು ಕೇಳಿ ಏನು ಮಾಡಿದರು ಅಂತ ಕೇಳಿದರೆ, ಅವರು ಜಿಲೇಬಿ ಮಾಡಿದರು, ಕೇಸರಿ ಮಾಡಿದರು ಅಂತ ಹೇಳ್ತಾರೆ. ವಿನಃ ಅನ್ನ ಮಾಡಿದರು, ಸಾರು ಮಾಡಿದರು ಅಂತ ಯಾರು ಹೇಳ್ತಾರಾ? ಇಲ್ಲ. ಹಾಗಿದ್ರೆ ಅವರು ಊಟ ಮಾಡಿದ್ದೇನು, ಜಿಲೇಬಿ ಕೇಸರಿನೇ ತಿಂದ್ರಾ? ಇಲ್ಲ, ಅನ್ನ ಸಾರನ್ನೇ ಉಂಡಿರೋದು, ಒಂದೋ ಎರಡೋ ಜಿಲೇಬಿ ತಿಂದಿರ್ತಾರೆ. ಹಾಗೆ ಈಗ ಯಾರು ಕೇಳ್ತಾರೆ ರೇಡಿಯೋನ ಅಂತ ಹೇಳ್ತಾರೆ. ಆದರೆ ಕೇಳೋದು ರೇಡಿಯೋನೇ, ಯಾಕಂದರೆ ಎಷ್ಟು ಹೊತ್ತು ಅಂತ ಕಣ್ಣು ಮುಂದೆ ಇಟ್ಟುಕೊಂಡು ಟಿ ವಿ ಮುಂದೆ ಕೂತ್ಕೊಳ್ಳಿಕ್ಕೆ ಎಷ್ಟು ಜನರಿಗೆ ಅವಕಾಶ ಇದೆ ಅನ್ನೋದು. ಅದಲ್ಲದೇ ಬೆಳಗಿನಿಂದ ಬೇಕಾದಂಥ ಅನೇಕ ಸಂಗತಿಗಳು, ಒಂದು ಭಕ್ತಿಗೀತೆ ಇರ್ಬೋದು, ಚಿಂತನದ ಸಂಗತಿ ಇರಬಹುದು, ಕೃಷಿ ರಂಗ ಇರಬಹುದು, ಇಂಥ ಎಲ್ಲ ಸಂಗತಿಗಳನ್ನು, ಅಂದರೆ ಸಾಮಾಜಿಕ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇರುವಂತಹ ಸಂಸ್ಥೆ ಅಂತಂದರೆ ಅದು ಆಕಾಶವಾಣಿ. ಅದರಿಂದ ನಾವು ಕೇಳ್ತೇವೆ ಅಂತ ಅನೇಕರು ನಮಗೆ ಹೇಳ್ತಾ ಇದ್ದಾರೆ. ಈ ಕಿಸಾನ್ ದಿವಸದ ಸಂದರ್ಭದಲ್ಲಿ ಒಂದು ಅವಕಾಶ ನಮಗೆ, ನಮ್ಮ ಕೃಷಿಕರೊಡನೆ ಒಂದು ಸಂವಾದಕ್ಕೆ ಇರುವ ಒಂದು ಅವಕಾಶವಾಗಿ ಇದನ್ನು ಬಳಸಿಕೊಂಡಿದ್ದೇವೆ. ಸಿರಿಧಾನ್ಯ ಈ ವರ್ಷದ ವಿಶೇಷ ಸಂಗತಿ. ಪ್ರಧಾನಿಯವರು ಕೂಡ ಹೇಳಿದರು, ಸಿರಿಧಾನ್ಯ ವರ್ಷ ಅಂತ 2023ನ್ನು ಆಚರಿಸೋಣ ಅಂತ. ವಿಶೇಷ ಅಂದರೆ ಇಷ್ಟು ಬಾರಿ ರೈತರು ಒಂದನ್ನು ಬೆಳೆದು ಅದನ್ನು ಮಾರುಕಟ್ಟೆಗೆ ತಂದು ಅದಕ್ಕೆ ಬೆಲೆ ಇಲ್ಲ ಅಂತ ಅವರು ರಸ್ತೆಗೆ ಹಾಕಿದರು ಮಾಡಿದರು, ಈ ರೀತಿ ಸಂಗತಿಯನ್ನು ನಾವು ಕೇಳ್ತಾ ಇದ್ವಿ. ಆದರೆ ಇದರ ಉಪಕ್ರಮ ಉಲ್ಟ ಆಗಿದೆ. ಬಳಕೆದಾರರಿಂದ, ಬೇರೆ ಕಡೆ ಪ್ರಯೋಗಾಲಯಗಳಿಂದ, ಇಂಥಲ್ಲಿಂದ ಪ್ರಾರಂಭ ಮಾಡಿ ಅದು ತಿರುಗಿ ರೈತರ ಕಡೆ ಹೋಗ್ತಾ ಇದೆ. ಇದು ವಿಶೇಷ. ಈ ಸಿರಿಧಾನ್ಯಗಳನ್ನು ಕಿರುಧಾನ್ಯ, ತೃಣಧಾನ್ಯ ಅಂತ ಏನು ಕರಿತೀವಿ, ಇದನ್ನು ತಿಂದರೆ ಒಳ್ಳೆಯದು, ಇದು ಆರೋಗ್ಯಕ್ಕೆ ಒಳ್ಳೆಯದು, ಇದು ಗ್ಲೋಬಲ್ ವಾರ್ಮಿಂಗನ್ನು, ಎಷ್ಟೇ ಬಿಸಿ ಆದರೂ ಕೂಡ ಬೆಳೀತದೆ, ಇದರ ಕಾಸ್ಟ್ ಆಫ್ ಪ್ರೊಡಕ್ಷನ್, ಉತ್ಪನ್ನದ ವೆಚ್ಚ ತುಂಬ ಕಡಿಮೆ, ಆದ್ದರಿಂದ ಇದನ್ನು ಬೆಳೆಯೋಣ ಅಂತ ರೈತರು ಹೇಳಿದ್ದಲ್ಲ, CFTRI ಬೇಕೆಯವರು ಹೇಳಿ ಅದು ಆನಂತರ ಈ ಕಡೆ ಹರಿದು ಬರ್ತಾ ಇದೆ. ಈ ರೀತಿಯ ಒಂದು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಆ ಕುರಿತು ಭಾಳ ಸಂಶೋಧನೆಗಳನ್ನು ಮಾಡಿ ಹೊಸದೇನು ಮಾಡ್ಬೋದು ಅನ್ನೋ CFTRI ನೋಡಿರೋದ್ರಿಂದ ಅಂಥವರು ನಮ್ಮ ಸಂಗಡ ಇದ್ದಾರೆ. ಈ ವಿಷಯದಲ್ಲಿ ನಾವು ಯಾಕಷ್ಟು ವಿಚಾರ ಮಾಡಬೇಕು, ಯಾಕಂದರೆ ಆತ್ಮನಿರ್ಭರ ಭಾರತದ ಬಗ್ಗೆ ಮಾತಾಡ್ತಾ ಇದ್ದೇವೆ. JC ಕುಮಾರಪ್ಪ ಅಂತ ಗಾಂಧೀಜಿಯವರ ಶಿಷ್ಯ, ಅವರು ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿ ನಡೀತಾ ಇದ್ದಾಗ ಸಿಂಗಾಪುರಕ್ಕೆ ಹೋಗಿದ್ದರು. ಅವ್ರು ಹೇಳಿದ್ರಂತೆ, ನಮಗೂ ಕೂಡ ಸ್ವಾತಂತ್ರ್ಯ ಬೇಕು, ಏನು ಮಾಡೋಣ ಅಂತ. ನೀವು ಏನು ಬೆಳೀತೀರಾ ಅಂತ ಕೇಳಿದ್ರೆ, ರಬ್ಬರ್ ಬೆಳೀತಾ ಇದ್ದೇವೆ. ಮೊದಲೇನು ಬೆಳೀತಾ ಇದ್ರಿ? ಮೊದಲು ನಮ್ಮಲ್ಲಿ ನಾವು ಭತ್ತ, ರಾಗಿ ಎಲ್ಲ ಬೆಳೀತಾ ಇದ್ವಿ. ಸರಿ, ಹಾಗಿದ್ರೆ ನೀವು ರಬ್ಬರ್ ತಿನ್ನೋದನ್ನು ಕಲ್ತ್ಕೊಳ್ಳಿ ಅಂತ ಹೇಳಿದ್ರಂತೆ. ಇವರೆಲ್ಲರಿಗೂ ಆಶ್ಚರ್ಯ, ಇದೇನು ಹೇಳ್ತಾ ಇದ್ದಾರೆ ಅಂತ. ಎಲ್ಲ ಸ್ವಾತಂತ್ರ್ಯವನ್ನು ಬೇರೆ ಯಾರೋ ಬ್ರಿಟಿಷರು ನಿಮ್ಮಿಂದ ಕಸ್ಕೊಂಡಿದ್ದಾರೆ ಅಂತಿರಲ್ಲ, ನಿಮ್ಮ ಊಟ ನೀವೇ ಕಸ್ಕೊಂಡ್ಬಿಟ್ಟಿದ್ದೀರಲ್ಲ. ಅದರಿಂದ ಮೊದಲು ಅನ್ನದಲ್ಲಿ ಸ್ವತಂತ್ರ ಆದರೆ ಮಾತ್ರ ನಿಮಗೆ ಸ್ವಾತಂತ್ರ್ಯ ಚಳವಳಿ ಮಾಡೋದಕ್ಕೆ ಹಕ್ಕು ಬರ್ತದೆ. ಆದ್ದರಿಂದ ಒಂದು, ನೀವು ರಬ್ಬರ್ ತಿನ್ನೋದು ಕಲ್ತ್ಕೊಳ್ಬೇಕು, ಇಲ್ಲ ರಬ್ಬರ್ ಬಿಟ್ಟು ಭತ್ತ ಬೆಳಿಬೇಕು ಅಂತ ಹೇಳಿದ್ರಂತೆ. ಹಾಗೆ ಭಾಳ ಮೂಲಭೂತವಾದ ಸಂಗತಿಗಳನ್ನು, ನಮಗೆ ನಾವು ಸ್ವತಂತ್ರ ಆಗೋ ಸಂಗತಿಗಳನ್ನು ಹೇಳಬೇಕಾದ ಅಗತ್ಯಗಳು ಇದೆ. ಆಕಾಶವಾಣಿ ದಿನದಲ್ಲಿ 50 ನಿಮಿಷ ಬೆಳಗ್ಗೆ ರೈತರಿಗೆ ಸಲಹೆ, ಮತ್ತು ಸಂಜೆ 45 ನಿಮಿಷ, 50 ನಿಮಿಷ ರೈತರಿಗಾಗಿ ಅಂತ ಈ ಸಮಯವನ್ನು ಇಟ್ಕೊಂಡಿದೆ. ಇದರಲ್ಲಿ ನಾವೇ ಮಾತಾಡೋದಲ್ಲ, ಯಾಕಂದ್ರೆ ನಾವು ಫೆಸಿಲಿಟೇಟರ್ ಮಾತ್ರ. ಇದರಲ್ಲಿ ಮಾತಾಡಬೇಕಾದವರು ರೈತರು, ಬೆಳೆದವರು, ಅವರಿಗೆ ಮಾರ್ಗದರ್ಶನವಾಗಿ ಬರುವಂಥವರು, ವಿಜ್ಞಾನಿಗಳು, ಇವರೆಲ್ಲ ಸೇರಬಹುದಾದ ಒಂದು ಕೇಂದ್ರವಾಗಿ ಆಕಾಶವಾಣಿಯನ್ನು ಬಳಸ್ಕೊಳ್ಬೇಕು, ಆ ರೀತಿ ಬೆಳೀಬೇಕು ಅನ್ನೋದು ನಮ್ಮದು ನಿಮ್ಮಲ್ಲಿ ವಿನಂತಿ ಇದೆ. ಒಂದು ಸಂದರ್ಭದಲ್ಲಿ ಈ ಸಿರಿಧಾನ್ಯಗಳ ಮುಂದಿರೋದು ಚಿಯಾ ಸೀಡ್ಸ್, ಟೆಫ್ ಸೀಡ್ಸ್, ಬಕ್ ಸೀಡ್ಸ್, ಅಗೋದಿದಾನ್ ಅಂತೆಲ್ಲ ಸಂಗತಿಗಳಿದೆ. ಈಗ ಮೈಸೂರು ಜಿಲ್ಲೆಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಚಿಯಾ ಸೀಡ್ಸನ್ನು ಬೆಳೀತಾನೂ ಇದ್ದಾರೆ. ಅದಕ್ಕೆ ಕನ್ನಡದ ಹೆಸರುಗಳನ್ನು ಕೊಡಿ ಅಂತ ನನಗೆ ಕೇಳಿದರು. ಅದಕ್ಕೆ ಚಿಯಾ ಸೀಡ್ಸಿಗೆ ಅರಳನ್ನ ಅಂತ, ಟೆಫ್ ಸೀಡ್ಸಿಗೆ ಶಕ್ತಿ ಧಾನ್ಯ ಅಂತ, ಬಕ್ ಸೀಡ್ಸಿಗೆ ಸತ್ವಾನ್ನ ಅಂತ, ಅಗೋದಿದಾನ್ಗೆ ನೀರನ್ನ ಅಂತ, ಇವರೆಲ್ಲನ್ನು ಸೇರಿಸಿ ಅಮೃತಾನ್ಯ ಅಂತ ನಾನು ಅನುವಾದ ಮಾಡಿ ಕೊಟ್ಟಿದ್ದು ಇತ್ತು. ಅದು ಈಗ ನೆನಪಾಗ್ತದೆ. ಈ ಸಂದರ್ಭದಲ್ಲಿ ಹಾಜರಿರುವ ಎಲ್ಲರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಹೇಳ್ತೇನೆ. ಎಲ್ಲರ ಅನುಭವವನ್ನು ನಾವು ಇವತ್ತೇ ಕೇಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಕೃಷಿರಂಗ ಪ್ರತಿನಿತ್ಯ ಇರೋದರಿಂದ ನಿಮಗೆಲ್ಲರ ಹೆಚ್ಚಿನ ಅನುಭವಗಳನ್ನು ಅದಕ್ಕೆ ನಾವು ಮತ್ತೆ ಕರೆದು ನಿಮ್ಮನ್ನು ಸಂದರ್ಶನ ಮಾಡಿ ಪ್ರಸಾರ ಮಾಡ್ತೇವೆ. ಈಗಾಗಲೇ ಸಂದರ್ಶನ ಕೊಟ್ಟವರ ಅನೇಕರು ಇಲ್ಲಿ ಇದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಿ ಇವತ್ತಿನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದವರು ಐಸಿಎಆರ್ ಸಿಎಫ್ಟಿಆರ್ಐನ ಮುಖ್ಯ ವಿಜ್ಞಾನಿ ಡಾಕ್ಟರ್ ಆರ್ ವಿ ಶ್ರೀಧರ್ ಅವರು. ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷದ ಅಂಗವಾಗಿ ವಿಶ್ವದಾದ್ಯಂತ ಸಿರಿಧಾನ್ಯಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯ ಪ್ರಮಾಣವನ್ನು ತಿಳಿಸಿದರು. ಹಾಗೆ ಸಿರಿಧಾನ್ಯ ಮೌಲ್ಯವರ್ಧನೆಯಿಂದ ರೈತರಿಗೆ ಆಗುವ ಲಾಭ ಮತ್ತು ಸಿಎಫ್ಟಿಆರ್ಐನಲ್ಲಿ ರೈತರಿಗೆ ದೊರೆಯುವ ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಒದಗಿಸಿದರು. ಇಲ್ಲಿ ನಾನು ಬಂದಿರುವ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ನಿಮಗೆ ಸಿಎಫ್ಟಿಆರ್ಐ ಬಗ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ. ನಿಮ್ಮಲ್ಲಿ ಸುಮಾರು ಜನಕ್ಕೆ ಸಿಎಫ್ಟಿಆರ್ಐ ಪರಿಚಯ ಇರ್ಬೋದು. ಆ ಸಿಎಫ್ಟಿಆರ್ಐಲ್ಲೇ ಎದುರುಗಡೆ ಆಕಾಶವಾಣಿ ಎದುರುಗಡೆನೇ ಇದೆ. ಸಿಎಫ್ಟಿಆರ್ಐ ಅಂದರೆ ಕೇಂದ್ರೀಯ ಆಹಾರ ಸಂಶೋಧನಾಲಯ. ಇಲ್ಲಿ ನಾವು ಏನು ಮಾಡ್ತೀವಿ ಮತ್ತು ಸ್ಪೆಷಲಿ ಈ ಸಿರಿಧಾನ್ಯಗಳ ಬಗ್ಗೆ ಸಂಶೋಧನೆ ಏನು ಮಾಡಿದ್ದೀವಿ, ಇವುಗಳಲ್ಲಿ ಸಂಸ್ಕರಣೆಯ ಮೇಲೆ ಏನು ಪ್ರಯೋಗಗಳು ಮಾಡಿದ್ದೀವಿ, ಮತ್ತು ಆ ಪೌಷ್ಟಿಕಾಂಶಗಳ ಬಗ್ಗೆ ಏನು ಪ್ರಯೋಗ ಮಾಡಿದ್ದೀವಿ, ಅವುಗಳ ಮೌಲ್ಯವರ್ಧನೆ ವ್ಯಾಲ್ಯೂ ಅಡಿಷನ್ ಪ್ರಾಡಕ್ಟ್ ಮಾಡೋದು, ಅದರ ಬಗ್ಗೆ ಏನು ಸಂಶೋಧನೆ ಮಾಡಿದ್ದೀವಿ ಅಂತ ಒಂದು ಕಿರು ಪರಿಚಯ ಮಾಡಿಕೊಡ್ತೀನಿ. ನಮಗೆಲ್ರಿಗೂ ಗೊತ್ತಿದೆ ಈ ಸಿರಿಧಾನ್ಯಗಳನ್ನು ಯಾಕೆ ಮತ್ತೆ ಈಗ ರೀವಿಸಿಟಿಂಗ್ ಅಂತೀವಿ, ಯಾಕೆ ಮತ್ತೆ ಸಿರಿಧಾನ್ಯಗಳು ಇಷ್ಟೊಂದು ಪ್ರಚಾರದಲ್ಲಿವೆ ಅಂತ. 2023 ನಿಮಗೆಲ್ರಿಗೂ ಗೊತ್ತಿರುವಂಗೆ ವಿಶ್ವದ ಸಿರಿಧಾನ್ಯಗಳ ವರ್ಷ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಹಾಗೆ ಇದಕ್ಕಿಂತ ಮುಂಚೆ 2018 ರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಂತ ಭಾರತ ಸರ್ಕಾರವು ಕರ್ನಾಟಕದ ಒತ್ತಾಯದ ಮೇರೆಗೆ ಆಚರಿಸಿತ್ತು. ಈ ಆಚರಣೆ ಯಾಕೆ ಮಾಡ್ತಾರೆ ಈ ವರ್ಷದಲ್ಲಿ? ಸಿರಿಧಾನ್ಯ ನಾವು ಮೊದಲಿಂದ ನೋಡಿರೋಂಥವೇ ಅಲ್ವಾ, ಈ ವರ್ಷದಲ್ಲಿ ಯಾಕೆ ಅದರ ಆಚರಣೆ ಮಾಡ್ತಾರೆ ಏನು ಅಂತ ಹೇಳಿದಾಗ, ಅದು ಅವುಗಳ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಸಿರಿಧಾನ್ಯಗಳ ಮಹತ್ವ, ಉತ್ತಮ ಆರೋಗ್ಯ ಕಾಪಾಡಿಕೊಂಡು ಬರಲು ಈ ಸಿರಿಧಾನ್ಯಗಳ ಮಹತ್ವ ಏನು, ಮತ್ತು ಸಿರಿಧಾನ್ಯಗಳ ಬೇಡಿಕೆ ಹೆಚ್ಚಿಸುವುದು, ಬೇಡಿಕೆ ಯಾಕೆ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿದ್ರೆ, ಬೆಳೆಯೋವರೆಗೂ ಒಳ್ಳೆ ರೇಟ್ ಸಿಗಬೇಕು, ಬೆಲೆ ಸಿಗಬೇಕು, ಅದಕ್ಕೆ ಬೇಡಿಕೆ ಹೆಚ್ಚಿಸುವುದಕ್ಕೂ ಹಾಗೂ ಅವುಗಳ ಉತ್ಪಾದನೆಯನ್ನು ಹೆಚ್ಚಿಸುವುದಕ್ಕೆ ಈ ರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಅಥವಾ ವಿಶ್ವ ಸಿರಿಧಾನ್ಯಗಳ ವರ್ಷ ಆಚರಣೆಯಲ್ಲಿದೆ. ನಮಗೆಲ್ರಿಗೂ ಗೊತ್ತಿರುವಂಗೆ ಭಾರತವು ಸಿರಿಧಾನ್ಯಗಳ ಉತ್ಪಾದನೆಯಲ್ಲಿ 1. ಮಾನ್ಯ ಪ್ರಧಾನಮಂತ್ರಿಗಳ ಉದ್ದೇಶ ಏನು ಅಂತ ಹೇಳಿದ್ರೆ, ಇಡೀ ವಿಶ್ವಕ್ಕೆ ನಾವು ಸಿರಿಧಾನ್ಯಗಳನ್ನು ಸಪ್ಲೈ ಮಾಡಬೇಕು, ಆ ಲೆವೆಲ್ಗೆ ಹೋಗಬೇಕು ಅಂತ. ಈಗ ನಿಮ್ಗೆ ಇನ್ನೊಂದು ಡೌಟ್ ಬರ್ಬೋದು, ಈಗ ಯಾಕೆ ಸಿರಿಧಾನ್ಯಗಳಿಗೆ ಯಾಕೆ ಬೆಳಿಬೇಕು, ಬೇರೆ ಧಾನ್ಯಗಳಿದಾವಲ್ಲ ಉತ್ತಮವಾಗಿ ಬೆಳೆಯುವಂಥವು ಒಳ್ಳೆ ರೇಟ್ ಸಿಗುವಂಥ ಧಾನ್ಯಗಳಿದೆ, ಸಿರಿಧಾನ್ಯಗಳ ಕಡೆ ಯಾಕೆ ಇಷ್ಟೊಂದು ಒತ್ತಾಯ ಮಾಡ್ತಾ ಇದ್ದಾರೆ ಬೆಳೆಯೋದಕ್ಕೆ ಅಂತ ಹೇಳಿದ್ರೆ, ಒಂದನೇದು ನಿಮಗೆಲ್ಲ ಗೊತ್ತಾಗಿದೆ, ಹವಾಮಾನ ಬದಲಾವಣೆ ಆಗ್ತಾಯಿದೆ, ಅಕಾಲಿಕ ಮಳೆ ಬರ್ತಾಯಿದೆ, ಮಳೆಗಾಲದಲ್ಲಿ ಬೇಸಿಗೆ ಇದ್ದಂಗೆ ಇರುತ್ತೆ, ಎಲ್ರಿಗೂ ಗೊತ್ತಿರುವಂಥ ವಿಷಯ ಇದು, ಗ್ಲೋಬಲ್ ವಾರ್ಮಿಂಗ್ ಅಥವಾ ಹವಾಮಾನ ಬದಲಾವಣೆ ಆಗ್ತಾಯಿದೆ. ಈ ಬದಲಾಗುತ್ತಿರುವ ಹವಾಮಾನಕ್ಕೆ ಹೊಂದಿಕೊಂಡು ಅತಿ ಕಡಿಮೆ ನೀರಿನಲ್ಲಿ ಮತ್ತು ನಿಮಗೆಲ್ರಿಗೂ ಗೊತ್ತಿರುವಂಗೆ ಇಂಗಾಲದ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾಯಿದೆ, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಕಾನ್ಸಂಟ್ರೇಷನ್ ನಮ್ಮ ವೆಹಿಕಲ್ಸಿಂದಾಗಲಿ ವಾಹನಗಳಿಂದಾಗಲಿ ಅಥವಾ ಇಂಡಸ್ಟ್ರೀಸಿಂದಾಗಲಿ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಜಾಸ್ತಿ ಆಗ್ತಿರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಗ್ತಾಯಿದೆ, ಟೆಂಪರೇಚರ್ಸ್ ಜಾಸ್ತಿ ಆಗ್ತಾಯಿದೆ. ಇಂತಹ ಪರಿಸ್ಥಿತಿಗಳಲ್ಲಿ ಉತ್ತಮವಾಗಿ ಬೆಳೆಯುವಂಥ ಬೆಳೆ ಯಾವುದು ಅಂತ ನೋಡಿದಾಗ ಅವು ಸಿರಿಧಾನ್ಯಗಳು ಅಂತ ಗೊತ್ತಾಗುತ್ತೆ. ಇದೇ ಅಲ್ಲದೆ ನಿಮಗೆಲ್ರಿಗೂ ಗೊತ್ತಿದೆ ಇವನ್ನ ಹಲವಾರು ಪೌಷ್ಟಿಕಾಂಶಗಳು ಇರುವಂಥ ಬೆಳೆಗಳು ಅಂತ, ಮಿನರಲ್ಸು, ವಿಟಮಿನ್ಸು, ಕ್ಯಾಲ್ಶಿಯಮ್ಮು, ಐರನ್ನು, ಜಿಂಕು ಇವೆಲ್ಲ ಇರುವಂಥ ಅತಿ ಹೆಚ್ಚಿಗೆ ಇರುವಂಥ ಬೆಳೆಗಳಿವು. ಅದು ಅಲ್ಲದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಹೇಳ್ತೀವಿ, ಇವೊಂದು ಸೆಟ್ ಆಫ್ ಕೆಮಿಕಲ್ಸು ಈ ಕ್ಯಾನ್ಸರ್ ನಿರೋಧಕ ಶಕ್ತಿಯನ್ನು ನಮ್ಮ ದೇಹದಲ್ಲಿ ಹೆಚ್ಚಿಸುತ್ತವೆ. ಈ ಫೈಟೋಕೆಮಿಕಲ್ಸ್ ಇರುವಂಥ ಧಾನ್ಯಗಳಿವು. ಮತ್ತು ಇದಲ್ಲದೆ ಈಗೆಲ್ಲರಿಗೂ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್. ಡಯಾಬಿಟಿಸ್ ಬಂದ ತಕ್ಷಣ ರಾಗಿ ಮುದ್ದೆ ತಿನ್ನಬೇಕು ಅಂತಾರೆ ಅಥವಾ ಸಿರಿಧಾನ್ಯಗಳನ್ನು ಬಳಸಬೇಕು ಅಂತಾರೆ. ಯಾಕೆ ಬಳಸಬೇಕು ಅಂತ ಹೇಳಿದ್ರೆ, ಇದರಲ್ಲಿ ಪಿಷ್ಟ ಅಥವಾ ಸ್ಟಾರ್ಚ್ ಕಂಟೆಂಟ್ ಏನಿರುತ್ತೆ ಅದು ರೆಸಿಸ್ಟೆಂಟ್ ಸ್ಟಾರ್ಚ್ ಅಂತೀವಿ, ನಿಧಾನವಾಗಿ ಡೈಜೆಸ್ಟ್ ಆಗುತ್ತೆ. ಈಗ ಮುದ್ದೆ ಬೆಳಗ್ಗೆ ಉಂಡ್ರೆ ಸಾಯಂಕಾಲದವರೆಗೂ ಹೊಟ್ಟೆ ಹಸಿಯೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಇದರಲ್ಲಿ ಪಿಷ್ಟ ಏನಿರುತ್ತೆ ಅದು ರೆಸಿಸ್ಟೆಂಟ್ ಸ್ಟಾರ್ಚ್ ಅಂತ ಇರುತ್ತೆ. ಈ ಸಿರಿಧಾನ್ಯಗಳಲ್ಲಿ ರೆಸಿಸ್ಟೆಂಟ್ ಸ್ಟಾರ್ಚ್ ಅಂಶ ಜಾಸ್ತಿ ಇದೆ. ಸೊ ಇವು ತಿನ್ನೋದ್ರಿಂದ ನಮ್ಮ ರಕ್ತಕ್ಕೆ ನಿಧಾನವಾಗಿ ಗ್ಲೂಕೋಸ್ ಸೇರುತ್ತೆ, ನಿಧಾನವಾಗಿ ಡೈಜೆಸ್ಟ್ ಆಗಿ ನಿಧಾನವಾಗಿ ಸೇರುತ್ತೆ. ಆ ಗ್ಲೂಕೋಸ್ ಏನು ಸೇರುತ್ತೆ ಅದನ್ನು ನಮ್ಮ ಶಕ್ತಿಗೆ ಉಪಯೋಗ ಮಾಡ್ಕೋಬೋದು. ಸೊ ಗ್ಲೂಕೋಸ್ ಲೆವೆಲ್ ಬ್ಲಡ್ಡಲ್ಲಿ ಜಾಸ್ತಿ ಆಗಲ್ಲ. ಈಗಾಗಲೇ ನಿಮಗೆಲ್ಲ ಗೊತ್ತಿರುತ್ತೆ, ಗ್ಲೂಕೋಸ್ ಲೆವೆಲ್ ಜಾಸ್ತಿ ಇದ್ದರೆ ಡಯಾಬಿಟಿಸ್ ಕಂಡೀಷನ್ ಅಂತಾರೆ. ಸೊ ಇದು ಆಗೋದಿಲ್ಲ. ಅದೇ ಅಲ್ಲದೆ ಇದರಲ್ಲಿರೋವಂಥ ನಾರಿನಾಂಶ, ಪ್ರೋಟೀನ್ ಬೇರೆ ಧಾನ್ಯಗಳಿಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇರುತ್ತೆ. ಸೊ ಈ ಎಲ್ಲ ಉದ್ದೇಶಗಳಿಂದ ಈ ಸಿರಿಧಾನ್ಯಗಳನ್ನು ತಿನ್ನಬೇಕು ಅಂತ ಹೇಳ್ತಾರೆ. ಹೌದು, ಇಷ್ಟೆಲ್ಲ ಒಳ್ಳೆಯ ಉದ್ದೇಶ ಇದ್ರೂ ಯಾಕೆ ಈ ಸಿರಿಧಾನ್ಯಗಳು ತೃಣಧಾನ್ಯಗಳಾದವು? ತೃಣಧಾನ್ಯ ಅಂದರೆ ನೆಗ್ಲೆಕ್ಟೆಡ್ ಕ್ರಾಪ್ಸ್. ಆಹಾರಕ್ಕೆ ಅಂತ ಬೆಳೀತಾ ಇದ್ದಿದ್ದ ಬೆಳೆಗಳೆಲ್ಲ ಮೇವಿಗೆ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿತ್ತು ಅಲ್ವಾ. ನಾವು ನಮ್ಮ ಅಟ್ಲೀಸ್ಟ್ ನಮ್ಮ ಜನ್ರೇಷನ್ನವ್ರಿಗೆ ಈ ತೃಣಧಾನ್ಯಗಳನ್ನು ನೋಡಿದಾಗ ಮೇವಿನ ಬೆಳೆಗಳು ಅಂದ್ಕೋತೀವಿ. ಯಾಕೆ ಮೇವಿನ ಬೆಳೆಗಳಾದವು ಅಂತ ಹೇಳಿದ್ರೆ, ನಮಗೆ ಸ್ವಾತಂತ್ರ್ಯ ಸಿಕ್ಕಾದ ಮೇಲೆ ಈ ಗ್ರೀನ್ ರೆವಲ್ಯೂಷನ್ ಅಂತ ಹಸಿರು ಕ್ರಾಂತಿ ಸ್ಟಾರ್ಟ್ ಆಯಿತು. ಆಗ ಬಂದಿದ್ದು ಮೊದಲನೇ ಪ್ರಾಬ್ಲಮ್ ಏನು ಅಂತ ಅಂದರೆ ಆಹಾರದ ಕೊರತೆ, ಪೌಷ್ಟಿಕಾಂಶಗಳ ಕೊರತೆ ಆಮೇಲೆ ಬರುತ್ತೆ, ಈಗ ಬಂದಿದ್ದು ಪೌಷ್ಟಿಕಾಂಶಗಳ ಕೊರತೆ. ಆಹಾರದ ಕೊರತೆ ಬರುತ್ತೆ, ಫುಡ್ ಶಾರ್ಟೇಜ್. ಸೊ ಫಸ್ಟ್ ಪ್ರಯಾರಿಟಿ ಏನಿತ್ತು? ಹೊಟ್ಟೆ ತುಂಬಿಸೋದು. ಹೊಟ್ಟೆ ತುಂಬಿಸ್ಬೇಕು ಅಂದರೆ ಅತಿ ಹೆಚ್ಚು ಇಳುವರಿ ಈಲ್ಡ್ ಕೊಡೋವಂಥ ಧಾನ್ಯಗಳನ್ನು ಹೆಚ್ಚಾಗಿ ಬೆಳಿಬೇಕು ಅಂತ ಆಗಿನ ಸರ್ಕಾರಗಳು ಪ್ರಪೋಸ್ ಮಾಡಿದ್ವು. ಆಗ ಈ ಹಸಿರು ಕ್ರಾಂತಿ ಬಂತು. ಹಸಿರು ಕ್ರಾಂತಿ ಬಂದಾಗ ಎರಡು ಇಂಪಾರ್ಟೆಂಟ್ ಧಾನ್ಯಗಳು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದ್ರೆ, ನಮ್ಮ ಗೋಧಿ ಮತ್ತು ಅಕ್ಕಿ ಅತಿ ಹೆಚ್ಚಿಗೆ ಪ್ರೊಡಕ್ಷನ್ ಆಯಿತು. ಹಾಗೇನಾಯಿತು, ನಮ್ಮ ಈ ಸಿರಿಧಾನ್ಯಗಳೆಲ್ಲ ಮೈನರ್ ಮಿಲ್ಲೆಟ್ಸ್ ಆಗೋಯಿತು, ಅಂದರೆ ತೃಣಧಾನ್ಯಗಳಾಗಿ ಸೈಡ್ ಲೈನ್ ಆಗೋದು. ಈಗೇನಾಗಿದೆ, ಎಲ್ರಿಗೂ ಸಾಕಷ್ಟು ಆಹಾರ ಸಿಗ್ತಾ ಇದೆ. ಈಗ ಹಂಗರ್ ಕಡಿಮೆ ಆಗ್ತಾಯಿದೆ, ಅಂದರೆ ಹಸಿವು ಕಡಿಮೆ ಆಗ್ತಾಯಿದೆ, ಅಂದರೆ ಎಲ್ರಿಗೂ ಹೊಟ್ಟೆ ತುಂಬ ಅನ್ನ ಸಿಗ್ತಾಯಿದೆ ಹೊರತು ಎಲ್ರಿಗೂ ಬೇಕಾಗಿರೋವಂಥ ನ್ಯೂಟ್ರಿಯೆಂಟ್ಸ್ ಪೌಷ್ಟಿಕಾಂಶಗಳು ಸಿಗ್ತಾ ಇಲ್ಲ. ಈಗ ನಾವು ಪೌಷ್ಟಿಕಾಂಶಗಳನ್ನು ಹುಡುಕೊಂಡು ಹೋಗ್ತಾ ಇದ್ದೀವಿ. ಪೌಷ್ಟಿಕಾಂಶಗಳಲ್ಲಿ ಎಲ್ಲಿ ಸಿಗುತ್ತೆ ಪೌಷ್ಟಿಕಾಂಶಗಳು? ಸಿರಿಧಾನ್ಯಗಳಲ್ಲಿ ಸಿಗುತ್ತೆ, ಮತ್ತು ತೃಣಧಾನ್ಯಗಳು ಸಿರಿಧಾನ್ಯಗಳಾಗಿದೆ. ಕಳೆದ ಬಜೆಟ್ನಲ್ಲೂ ನೀವು ನೋಡಿರ್ಬೋದು, ಶ್ರೀ ಅನ್ನ ಅಂತ ಒಂದು ಪ್ರಪೋಸಲ್ ಬಂದಿದೆ. ಶ್ರೀ ಅನ್ನ ಅಂದರೆ ಅನ್ನಗಳಲ್ಲೇ ಶ್ರೇಷ್ಠವಾದ ಅನ್ನ ಅಂತ. ಸೊ ಈ ತೃಣಧಾನ್ಯಗಳಿಂದ ಅಥವಾ ಸಿರಿಧಾನ್ಯಗಳಿಂದ ಯಾವ ಅನ್ನನ ತಯಾರು ಮಾಡ್ತೀವಿ ಅವನ್ನು ಶ್ರೀ ಅನ್ನ ಅಂತ ಲೇಬಲ್ ಮಾಡಬೇಕು. ಅತ್ಯಂತ ಶ್ರೇಷ್ಠವಾದ ಅನ್ನ ಎಲ್ಲರೂ ಸ್ವೀಕರಿಸಬೇಕು ಅಂತ ಹೇಳಿ ಹೊಸದಾಗಿ ಬಜೆಟಲ್ಲೂ ಪ್ರಪೋಸಲ್ ಇದೆ, ಅದಕ್ಕೆ ಬೇಕಾಗಿರೋ ಸಪೋರ್ಟು ಕೊಡ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ಮುಂದೆ ನಿಮಗೆ FAO ಡೈರೆಕ್ಟರ್ ಜನರಲ್, FAO ಅಂದರೆ ವಿಶ್ವ ಆಹಾರ ಸಂಸ್ಥೆ, ಅವರು ಕೂಡ 2023 ಭಾರತದ ಒತ್ತಾಯದ ಮೇರೆಗೆ ವಿಶ್ವ ಸಿರಿಧಾನ್ಯಗಳ ವರ್ಷ ಅಂತ ಆಚರಣೆ ಮಾಡ್ತಾಯಿದ್ದಾರೆ. ಯಾಕೆ ಆಚರಣೆ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರೆ, ಅವ್ರ ಪ್ರಕಾರ, ಅವ್ರ ಡೈರೆಕ್ಟರ್ ಜನರಲ್ ಅವ್ರು ಹೇಳೋ ಪ್ರಕಾರ, ಸಣ್ಣ ರೈತರ ಸಬಲೀಕರಣ ಮಾಡಬೇಕು ಅಂತ ಹೇಳಿದ್ರೆ, ಬದಲಾಗುತ್ತಿರುವ ಈ ಹವಾಮಾನ ಅವಕ್ಕೆ ಹೊಂದಿಕೊಂಡು ಯಾವುದಾದ್ರೂ ಒಂದು ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ, ಎಲ್ರಿಗೂ ಪೌಷ್ಟಿಕವಾದ ಆಹಾರ ಒದಗಿಸಬೇಕು ಅಂದರೆ, ಇವೆಲ್ಲದಕ್ಕಿಂತ ಮುಖ್ಯವಾಗಿ ಜೀವ ವೈವಿಧ್ಯತೆ ಕಾಪಾಡ್ಕೊಂಡು ಬರಬೇಕು ಅಂತ ಹೇಳಿದ್ರೆ, ಸಿರಿಧಾನ್ಯಗಳನ್ನು ಮತ್ತು ಅವುಗಳ ಇಂಪಾರ್ಟೆನ್ಸನ್ನು ಎಲ್ರಿಗೂ ತಿಳಿಸ್ಕೊಡ್ಬೇಕು, ಅವನ್ನು ಬೆಳೆಯೋಂಗೆ ಮಾಡಬೇಕು ಅಂತ DGಅವರು ಭಾಷಣದಲ್ಲಿ ಹೇಳಿರ್ತಾರೆ. ಜೀವ ವೈವಿಧ್ಯತೆ ಅಂತ ಹೇಳಿದ್ರೆ ಈಗ ಹೇಗಾಗ್ತಾಯಿದೆ ಅಂತ ಹೇಳಿದ್ರೆ, ನಾವೇನೇ ತಿಂದರೂ ಅನ್ನ ಅಥವಾ ರೈಸ್, ವೀಟ್, ಮೇಯ್ಸ್ ಅಂದರೆ ಗೋಧಿ, ಅನ್ನ, ರೈಸ್, ಭತ್ತ ಮತ್ತು ಬರೀ ಮೇಯ್ಸ್, ಮೆಕ್ಕೆಜೋಳ, ಇವೇ ಮೇಜರ್ ದವಸ ಧಾನ್ಯಗಳಾಗ್ತಾಯಿದ್ದಾವೆ. ಹೀಗಾಗಬಾರ್ದು, ಸಿರಿಧಾನ್ಯಗಳು ಬರಬೇಕು, ಜೀವ ವೈವಿಧ್ಯತೆ ಇರಬೇಕು, ಆಹಾರದಲ್ಲಿ ವೈವಿಧ್ಯತೆ ಇರಬೇಕು ಅಂತ ಹೇಳಿ ಈ ಸಿರಿಧಾನ್ಯಗಳನ್ನು ಮತ್ತೆ ವಾಪಸ್ಸು ತೆಗೆದುಕೊಂಡು ಬರ್ತಾಯಿದ್ದಾರೆ. ಇದಲ್ಲದೆ ಮುಂದೆ ಸಮಸ್ಯೆಗಳು, ಯಾಕೆ ಸಿರಿಧಾನ್ಯಗಳು ಎಲ್ರಿಗೂ ಗೊತ್ತು ಒಳ್ಳೆಯದು ಅಂತ, ಇವುಗಳನ್ನು ಬೆಳೆಯೋದು ಹೇಗೆ ಅಂತ ನಾನು ನಿಮ್ಮ ಹತ್ರ ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ನೀವು ಎಕ್ಸ್ಪರ್ಟ್ಸ್ ಅದರಲ್ಲಿ, ಅದನ್ನು ಹೇಗೆ ಬೆಳಿಬೇಕು ಅಂತ ನಿಮಗೆ ಗೊತ್ತು. ಬಟ್ ಬೆಳೆದಾದ ಮೇಲೆ ಅದಕ್ಕೆ ತಕ್ಕಂದೇ ರೇಟ್ ಸಿಗತ್ತಾ, ಬೆಲೆ ಸಿಗತ್ತಾ, ಸಿಗ್ತಾ ಇದ್ದರೆ ಯಾಕೆ ಸಿಗ್ತಾ ಇಲ್ಲ, ಏನಾಗ್ತಾಯಿದೆ, ಈಗ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಸಿರಿಧಾನ್ಯಗಳು ಸಿರಿವಂತರ ಧಾನ್ಯಗಳಾಗಿವೆ. ಮಿಡ್ಲ್ ಕ್ಲಾಸ್ ಅವರು ಯಾರೂ ತೊಗೊಳೋಕ್ಕಾಗೋದಿಲ್ಲ. ರೈತರ, ನೀವು ಹಳ್ಳಿಗಳಲ್ಲಿ ಬೆಳೀತಾ ಇದ್ದೀರಾ, ರಾಗಿ ಮತ್ತು ಮುಂತಾದ ಸಿರಿಧಾನ್ಯಗಳನ್ನು ಬೆಳೀತಾ ಇದ್ದೀರಾ, ಬೆಳೆದು ನಿಮ್ಮ ಮನೆಗಾಗುವಷ್ಟು ಬೆಳ್ಕೊಂಡು ತಿನ್ನೋದರಲ್ಲಿ ಪ್ರಾಬ್ಲಮ್ ಇಲ್ಲ. ಬಟ್ ಮಿಡಲ್ ಕ್ಲಾಸ್ ಪೀಪಲ್, ಇಲ್ಲಿ ಸಿಟಿಗಳಲ್ಲಿರೋರು, ಟೌನ್ಗಳಲ್ಲಿರೋರು, ಅವರಿಗೆ ರಾಗಿ ಒಂದು ಬಿಟ್ಟರೆ ಬೇರೆ ಸಿರಿಧಾನ್ಯಗಳನ್ನು ತಿನ್ನೋದಕ್ಕೆ ಆಗ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಈಗ ಬೇರೆ ಸಿರಿಧಾನ್ಯಗಳಿಗೆ ಒಂದು ಡಿಮ್ಯಾಂಡ್ ಅಂತ ಕ್ರಿಯೇಟ್ ಆಗಿದೆ. 100 ರೂಪಾಯಿಂದ 150 ರೂಪಾಯಿ ಕೆ ಜಿ ಸಿರಿಧಾನ್ಯಗಳು, 100ರಿಂದ 150 ರೂಪಾಯಿ ಕೆ ಜಿ ಅವಿದ್ರೆ, 40 ರೂಪಾಯಿ ಅಕ್ಕಿ ಇದ್ದರೆ, 30 ರೂಪಾಯಿ ಗೋಧಿ ಇದ್ದರೆ, ಸೊ ಮಾಮೂಲಿ ಮಿಡಲ್ ಕ್ಲಾಸ್ ಜನ, ಅತಿ ಹೆಚ್ಚಿಗೆ ಭಾರತದಲ್ಲಿರೋರು ಮಿಡಲ್ ಕ್ಲಾಸ್ ಜನನೇ ಅಂತೆ, ಅವರಿಗೆ ಅಫೋರ್ಡಬಲ್ ಇಲ್ಲ, ಸಿರಿವಂತರ ಧಾನ್ಯಗಳಾಗ್ತಾ ಇದ್ದಾವೆ. ಸೊ ಇದನ್ನು ಹೇಗೆ, ಯಾಕೆ ಹಿಂಗೆ ಹೀಗಾಗ್ತಾ ಇದೆ, ಯಾಕೆ ಈ ಡಿಮ್ಯಾಂಡ್ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಯಾಕೆ ಕ್ರಿಯೇಟ್ ಆಗ್ತಾ ಇದೆ ಏನು ಅಂತ ಹೇಳಿದ್ರೆ, ಒಂದು ಕಡೆ ಪ್ರೊಡಕ್ಷನ್ ಮಾಡ್ತಾ ಇರೋರಿಗೆ, ಬೆಳೀತಾ ಇರೋರಿಗೆ ತಕ್ಕ ಬೆಲೆ ಸಿಗ್ತಾ ಇಲ್ಲ, ಇನ್ನೊಂದು ಕಡೆ ಆರ್ಟಿಫಿಷಿಯಲ್ ಡಿಮ್ಯಾಂಡು. ಇದನ್ನು ಇದು ಸಮತೋಲನ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಅದರಲ್ಲಿ ಮೌಲ್ಯವರ್ಧನೆ ಪಾತ್ರ ಮುಖ್ಯ. ಸಿರಿಧಾನ್ಯ ಬೆಳೆಗಾರರಾದ ಹುಣಸೂರು ತಾಲೂಕಿನ ಅತ್ತಿಗುಪ್ಪೆ ಗ್ರಾಮದ ಕೃಷಿಕ ಮೋಹನ್ ಕುಮಾರ್ ಅವರು ಮಾತನಾಡಿ ಸಿರಿಧಾನ್ಯದಿಂದ ಆಗುವ ಆರೋಗ್ಯದ ಲಾಭಗಳನ್ನು ವಿವರಿಸಿದರು. ಸಿರಿಧಾನ್ಯಗಳನ್ನ ಬೆಳೆಯೋದಕ್ಕೆ ಯಾವುದೇ ಇಲ್ಲ, ನಮ್ಮ ತೆಂಗಿನ ತೋಟದೊಳಗೆ ನೆರಳಲ್ಲಿ ಯಾವುದೂ ಆಗಲ್ಲ ಅಂತಿದ್ರು. ಅದರೊಳಗಡೆ ನಾವು ಅದನ್ನು ಕೊರಲೆಯನ್ನು ಮತ್ತು ಒಂದು ಆರ್ಕವನ್ನು ಬೆಳೆದಿದ್ದೋ, ಅದು ಭಾಳ ನೆರಳಲ್ಲಿ ತುಂಬ ಎತ್ತರವಾಗಿ ಚೆನ್ನಾಗಿ ಬಂತು. ಅದನ್ನು ನಾವೇ ಬಳಕೆ ಮಾಡ್ತಾಯಿದ್ದೀವಿ. ನಾವು ಅನ್ನ ಮತ್ತು ಈ ಜೋಳ, ಈ ಗೋಧಿ ಇದನ್ನೆಲ್ಲ ನಾವು ಬಳಸೋದೇ ಇಲ್ಲ, 4 ವರ್ಷದಿಂದ ಅದನ್ನೇ ಊಟ ಮಾಡ್ತೀವಿ. ಅಂದರೆ ತುಂಬ ಜಮೀನಲ್ಲಿ ತುಂಬ ಯಾವುದೇ ನೀರಾಗಲಿ ಅಥವಾ ರಾಸಾಯನಿಕ ಗೊಬ್ಬರ ಆಗಲಿ ಬೇರೆ ಯಾವುದು ಏನೂ ಇಲ್ಲದೆ ಅದು ತುಂಬ ಸದೃಢವಾಗಿ ಬೆಳೆಯುತ್ತದೆ. ಈಗ ನಾನು 2ನೇ ಬಾರಿ ಅದನ್ನು ಬೆಳೆದಿದ್ದೀನಿ. ಅದು ಅತ್ಯಂತ ಕಡಿಮೆ ಅಂದರೆ ಈ ತುಂಬ ಅಂದರೆ ಕನಿಷ್ಠ ವೆಚ್ಚದಲ್ಲಿ ಉತ್ಪಾದನೆ ಆಗಂಥದ್ದೇ ಈ ಸಿರಿಧಾನ್ಯಗಳು. ಮತ್ತು ಊಟಕ್ಕೆ ಆಗಲಿ ಮತ್ತು ಅದು ಬೆಳೆಯೋದಕ್ಕಾಗಲಿ ಯಾವುದೂ ಕಷ್ಟ ಇಲ್ಲ. ಅದರಿಂದ ಭೂಮಿ ಮತ್ತು ನಾವು ಎಲ್ಲರೂ ಆರೋಗ್ಯವಾಗಿದ್ದೀವಿ. ನಾನು CFDR ಈ ಸಿರಿಧಾನ್ಯದ ಬಗ್ಗೆ ಒಂದು ಸಲ ತರಬೇತಿಗೂ ಹೋಗಿದ್ದೆ 10 ದಿನದಲ್ಲಿ. ಈಗ ಅದರಿಂದನೇ ವಿವಿಧ ಉತ್ಪನ್ನಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಕೃಷಿ ಮಾರ್ಗದರ್ಶಕರಾದ ಶ್ರೀಯುತ ಕಿಕ್ಕೇರಿ ರಮೇಶ್ ಅವರು ಮಾತನಾಡುತ್ತಾ, ನಮ್ಮದು ಸ್ವಾಮಿ ವಿವೇಕಾನಂದ ಯುವತ್ ಮೂಮೆಂಟ್ ಸಂಸ್ಥೆಯಿಂದ ನಾವು ಬಹಳಷ್ಟು ವರ್ಷಗಳಿಂದ ಏನು ಮಾಡೋದು, ಹೇಗೆ ಮಾಡೋದು, ಎಸ್ಪೆಷಲಿ ಹಾಡಿಗಳಲ್ಲಿ ಬಹಳಷ್ಟು ಪ್ರಾಬ್ಲಮ್ ಇತ್ತು. ಒಂದು ಹಾಡಿಗಳಲ್ಲಿ, ಹಾಡಿ ಎಲ್ಲಿದೆ ಅಂದರೆ ನಿಮಗೆ ಕಾಡಂಚಿನಲ್ಲಿದೆ, ಪ್ರಾಣಿಗಳ ಕಾಟ ತುಂಬ ಇದೆ, ಪಾಪ ಅಲ್ಲಿ ಏನೇ ಕೆಲಸ ಮಾಡಿದ್ರೂ ಆಗಲ್ಲ. ಎರಡನೇದು ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಇದೆ, ಹಾಡಿನಲ್ಲಿ ಕೆಲಸ ಮಾಡೋರು ಹೆಣ್ಮಕ್ಳು ಮಾತ್ರ, ಗಂಡ್ಮಕ್ಳು ಮಾಡಲ್ಲ. ಅಲ್ಲಿ ಗಂಡು ಕೃಷಿಕರು ಇಲ್ಲ ಹಾಡಿನಲ್ಲಿ, ಅಲ್ಲಿರೋರೆಲ್ಲ ಹೆಣ್ಮಕ್ಳು. ಆ ಹೆಣ್ಮಕ್ಳು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಭಾಳ ಕಷ್ಟ ಇರ್ತಿತ್ತು. ಸೊ ಹಾಗಾಗಿ ICRA ಇರ್ಬೋದು, CFDR ಇರ್ಬೋದು, ಸ್ವಾಮಿ ವಿವೇಕಾನಂದ ಮೂಮೆಂಟ್ ಇರ್ಬೋದು, ಇವೆಲ್ಲನೂ ಸೇರಿ ಅಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿ, ಈಗ ಫಸ್ಟು ನಾವು ಮಾಡಿದ್ದು ಜಾಗನಕೋಟೆ ಹಾಡಿನಲ್ಲಿ. ಜಾಗನಕೋಟೆ ಹಾಡಿ ಬಹಳ ಹಳೆಯ ಹಾಡಿ, ಬೇಗೂರು, ಎನ್ ಬೇಗೂರು ಪಕ್ಕ ಇದೆ, ಅಲ್ಲಿ ಒಂದಷ್ಟು ಜನ ನಮ್ಮ ಟ್ರೈಬಲ್ ಹೆಣ್ಮಕ್ಳನ್ನ ಕರ್ಕೊಂಬಂದು ರಾಗಿಯ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟಿಂಗ್ ಶುರು ಮಾಡಿದ್ವಿ. ದೆನ್ ಏನೇನು ಮಾಡ್ಬೋದು ಅನ್ನೋದನ್ನೆಲ್ಲ ನೋಡ್ತಾ ಹೋದಾಗ ನಮಗೆ ನೆಕ್ಸ್ಟು ಇಲವಾಲದಲ್ಲಿ ಸರ್ಕಾರದಿಂದನೇ ಒಂದು ಜಾಗ ಕೊಟ್ಟರು, ಅಂಗನವಾಡಿ ಇತ್ತು, ಅದಕ್ಕೆ ಸಾಕಷ್ಟು ಸುಣ್ಣ ಬಣ್ಣ ಎಲ್ಲ ಮಾಡಿ ಇವತ್ತು ಚೆನ್ನಾಗಿ ನಡೀತಾ ಇದೆ. ನಾವು ಫಸ್ಟು ರಾಗಿ ಪ್ರಾಡಕ್ಟ್ ಶುರು ಮಾಡಿದಾಗ ಯಾರು ತಗೋತಾರೆ ರಾಗಿಯೇ, ನಮ್ಮೂರಲ್ಲೇನು ರಾಗಿ ಎಲ್ಲರೂ ಬೆಳೀತಾರೆ, ಅದನ್ನ ಯಾರು ಅಂಗಡಿಗೆ ಹೋಗಿ ತಗೋತಾರೆ ಅಂತ. ಇವತ್ತು ರಾಗಿ ಮಾಲ್ಟ್ ನಮ್ಮಲ್ಲಿ No.1 ಪ್ರಾಡಕ್ಟು. ರಾಗಿ ಮುದ್ದೆ ಹೇಳಿದ್ರಲ್ಲ, ಇದು ಸುಮ್ಮನೆ ಕಲಸ್ಬಿಟ್ಟು ಮುದ್ದೆ ಮಾಡಿಬಿಟ್ಟು ಇಡ್ಲಿ ಇಟ್ಟಂಗೆ ಇಟ್ಬಿಟ್ಟು ಮಾಡಿದ್ರೆ ಆಗತ್ತೆ. ಅದು ಎರಡೇ ಅಲ್ಲ, ಮಿಕ್ಸ್ಚರು, ಹಪ್ಪಳ, ರಾಗಿ ಬಿಸ್ಕೆಟು, ಪ್ರತಿಯೊಂದು ಸಹ ಮಾಡ್ತಾಯಿದ್ದಾರೆ ಆ ಹೆಣ್ಮಕ್ಕಳು. ನಮಗೆ ಸಂತೋಷವಾಗಿ ತೊಗೋತಾ ಇದ್ದೀವಿ. ಸೊ ಇವತ್ತು ಆ ಕಾಸ್ಟ್ ಅಂತ ಏನು ಬರುತ್ತಲ್ಲ, ಆ ಕನ್ವೀನಿಯನ್ಸಿಗೆ ಬಂದಾಗ ಕಾಸ್ಟ್ ನಾವು ನೋಡಲ್ಲ ನಾವು. ಯಾಕೆಂದರೆ ನೀವು ಯೋಚನೆ ಮಾಡಿ, ನಾವು ಇವತ್ತು ರಾಗಿ ತಂದು, ನಾವು ಸಿಟಿನಲ್ಲಿರೋ ಬಗ್ಗೆ ಮಾತಾಡ್ತಾ ಇದ್ದೀನಿ, ಹಳ್ಳಿಯವ್ರ ಬಗ್ಗೆ ಮಾತಾಡ್ತಾ ಇಲ್ಲ, ರಾಗಿ ತಂದು ಅದನ್ನು ಮಿಲ್ಲಿಗೆ ತಗೊಂಡೋಗಿ ಹಾಕಿಸ್ಕೊಂಬಂದು ಒಂದ್ರಿಯಾಡಿ ಬೇಕಾದಾಗ ಮುದ್ದೆ ಮಾಡಬೇಕು ಅಂದರೆ ಎಷ್ಟು ಟೈಮ್ ಆಗುತ್ತೆ? ಸೊ ನಮ್ಮಲ್ಲೆಲ್ಲ ಭಾಳ ಎಲ್ಲರೂ ಟೈಮು ಅಂತಾರೆ ನೋಡಿ, ಮಕ್ಕಳು ಸ್ಕೂಲ್ ಕಳಿಸ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು, ಯಜಮಾಡ್ರಿ ಆಫೀಸ್ಗೆ ಹೋಗ್ಬೇಕು ಅಂತ. ಆ ಥರದವರು ಇದು ಭಾಳ ಸೌಲಭ್ಯವಾಗಿದೆ. CFDR ಏನವರು ನಮಗೆ ಬಹಳ ವರ್ಷಗಳಿಂದ ಈ ಥರದ ಯಾವುದೇ ಕಾರ್ಯಕ್ರಮ ಬಂದ್ರೂ ನಮ್ಮ ಜೊತೆಗೆ ನಿಂತಿದ್ದಾರೆ. ನಮಗೇನು ಬೇಕು ಅನ್ನೋದು ಹೋಗಿ ಕೇಳೋಣ ಅಲ್ಲಿ ಅಲ್ವಾ, ನಿಮ್ಗೇನು ಪ್ರಾಬ್ಲಮ್ ಇದೆ ಅದನ್ನು ಮಾಡಿ ಆ ಥರ ಸೈಂಟಿಸ್ಟ್ಗಳು ಅದನ್ನು ಹೇಗೆ ರೈತರಿಗೆ ತಲುಪಿಸುವಂಥ ಸೌಲಭ್ಯ ಮಾಡಬೇಕು. ವ್ಯಾಲ್ಯೂಡಿಷನ್ ಅಂತ ಹೇಳಿದ್ರಲ್ಲ, ಮೌಲ್ಯ ಸಂವರ್ಧನೆ ಅಂತ ಹೇಳಿದ್ರಲ್ಲ, ಆ ಮೌಲ್ಯ ಹೇಗೆ ಒಂದು ಪದಾರ್ಥದ ಮೌಲ್ಯ ಹೇಗೆ ಬೆಳೆಸಬೇಕು ಅನ್ನೋದು ಸೈಂಟಿಸ್ಟಾಗಿ ಅವ್ರಿಗೆ ಗೊತ್ತಿದೆ. ಪೂರ್ವ ಕೃಷಿ ಮಾರ್ಗದರ್ಶಕ ಹಾಗೂ ಸಹಜ ಸಮೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಕೃಷ್ಣ ಪ್ರಸಾದ್ ಅವರು ಮಾತನಾಡುತ್ತಾ, ಇವತ್ತು ಬಹಳ ಒಂದು ಹೆಮ್ಮೆಯಿಂದ ಘನತೆಯಿಂದ ಸಿರಿಧಾನ್ಯಗಳ ವಿಷಯದಲ್ಲಿ ಕರ್ನಾಟಕವನ್ನು ಮುಂಚೂಣಿಯಲ್ಲಿ ಇಡೋಕ್ಕೆ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಕೂಡ ಆಗಿದೆ. ಯಾಕೆಂದರೆ ಈ ಸಿರಿಧಾನ್ಯಗಳದ ಕನಸು ನನ್ನೊಳಗುಟ್ಟಿದ್ದಂತೂ, ನಾನು ಮೂಲತಃ ರಾಯಲ್ಸೀಮಾ ಕಡೆನೂ ಮಧುಗಿರಿ, ಇದು ಬರೀ ಜಾಲಿ ಮರ ಬಿಟ್ಟರೆ ನಿಮಗೇನು ಕಾಣಲ್ಲ. ಇತ್ತೀಚೆಗಂತೂ ಈಗೇನೋ ಹೋದ ವರ್ಷ ಎಲ್ಲ ಮಳೆ ಕೆರೆ ತುಂಬಿರೋದ್ರಿಂದ ಹಸಿರು ಕಾಣುತ್ತೆ. ಕಳೆದ 17-18 ವರ್ಷಗಳ ಕಾಲ ನಾವು ಬರೀ ಬರಗದಲ್ಲೇ ಬದುಕಿದರು. ನಾನು ಕೃಷಿ ಮನತನದಿಂದ ಬಂದಿದ್ದರಿಂದ ನಮ್ಮಪ್ಪ ಮೇಷ್ಟ್ರಾಗಿದ್ದರು, ನಮ್ಮಪ್ಪನಿಗೊಂದು ಸ್ವಲ್ಪ ಕೃಷಿ ಇಲಾಖೆ ಜೊತೆ ಒಡನಾಟ ಇತ್ತು. ಹಂಗೂ ಹಿಂಗೂ ಏನೆಲ್ಲ ಹೊಸ ಹೊಸ ತಳಿಗಳು ಬರ್ತಾವೆ ತರಬೇಕು ಅನ್ನೋದು. ಆದರೆ ನಮ್ಮಮ್ಮ ಅವ್ರ ವಾಡೆ ಗುಡಾಣಗಳು ಇದ್ಯಾವುದು ಬಿಟ್ಕೊಡಲಿಲ್ಲ. ನಾವು ಹುಡುಗರಾಗಿ ಎಲ್ಲ ಬಟ್ಟೆ ಗಂಟುಗಳಿಗೆಲ್ಲ ಇಕ್ಕೋದು, ನಮ್ಮಪ್ಪ ಇಂಡಾಪ್ ರಾಗಿ ತರ್ತಾರೆ, ಏನೇನೋ ಎಲ್ಲ ಬೋರ್ ಹಾಕಿಸ್ತಾರೆ, ಏನೇನೋ ನಮ್ಮಪ್ಪ ಯಾವುದು ಕೂಡ ಕೈ ಹಿಡಿಲಿಲ್ಲ. ಕೊನೆಯಲ್ಲಿ ಇವತ್ತು ಕೈ ಹಿಡ್ದಿರೋದು ನಮ್ಮ 15 ಎಕರೆನಲ್ಲಿ 1,000 ಹುಣಸೆ ಮರಗಳವೇನು. ಹುಣಸೆ ಮರ ನಮ್ಮಪ್ಪ ದಾಳಿಂಬೆ ಹಾಕ್ತಾರೆ. ನೀವೇನೆಲ್ಲ ತೋಟಗಾರಿಕೆ ಇಲಾಖೆ ಹೇಳ್ತದೆ ಅದನ್ನೆಲ್ಲ ನಮ್ಮಪ್ಪ ಹಾಕಿ ಒಂದಷ್ಟು ತಗೊಂಡು ಮಾರಿ ಎಲ್ಲ ಆಗಿ ನಾವೇನು 93-94 ಬರಗಳಲ್ಲಿ ತೋಟ ಉಳಿಲಿಲ್ಲ. ಕೊನೆಗೆ ಉಳಿದಿದ್ದು ನಮ್ಮಮ್ಮ ಎಲ್ಲೆಲ್ಲಿ ಹುಣಸೆ ಗಿಡಗಳು ಅಲ್ಲಲ್ಲೇ ಬಿಡೋದು. ಹಾಳು ಮಾಡಿಬಿಟ್ಲು ನನ್ನ ಮನೇನ, ಎಲ್ಲಿ ನೋಡಿರೋ ಇದು, ಇಲ್ಲೆಲ್ಲೂ ನೇಗಲೋಗಲ್ಲ, ಹಿಂಗೆಲ್ಲ ಬೈಸ್ಕೊಂಡು ಬೈಸ್ಕೊಂಡು ಬೈಸ್ಕೊಂಡು ಎಲ್ಲೂ ನೋಡಿರೋ ಹುಣಸೆ ಗಿಡಗಳು ನಂಗಂಗೆ ಬಿಟ್ಬಿಟ್ರು. ಈಗ ಅದು ದೊಡ್ಡ ತೋಪುಗಳ ಥರ ಯಾರೂ ಕೂಡ ಈಗ ನೋಡೋರಿಲ್ಲ. ಅವ್ರಿಗೂ ವಯಸ್ಸಾಗಿದೆ, ನಾವುಗಳ್ಯಾರು ಹೋಗೋಕ್ಕಾಗ್ತಾಯಿಲ್ಲ. ಹಂಗಾಗಿ ಈಗ ಹೆಚ್ಚು ಕಮ್ಮಿ ಈಗ ಮುಂದೆ 3 ವರ್ಷದಿಂದ ಇದಾದಾಗ ನಮ್ಮ 400,000 ನಾವು ಕೊಟ್ಟಿದ್ರು. ಹಾಗಾಗಿ ಒಂದು ಆಫೀಸರ್ ಅಷ್ಟು ದುಡ್ಡು ಅವರಲ್ಲೇ ಗಂಡ ಹೆಂಡ್ತಿ ಅದರಿಂದ ದುಡ್ಕೊಂಡು ಮೊಮ್ಮಕ್ಕಳಿಗೆ ಕೊಡುವಷ್ಟು ಘನತೆಯಿಂದ ಆ ಹುಣಸೆ ಮರಗಳಿಂದ ಬರುತ್ತೆ. ಅದು ಇತ್ತೀಚೆಗಂತೂ ನಾವು ಅದನ್ನು ಸರ್ಟಿಫೈಡ್ ಆರ್ಗ್ಯಾನಿಕ್ ಮಾಡಿರೋದ್ರಿಂದ ಅದನ್ನು ಲಿಂಕ್ ಕೂಡ ಮಾಡಿ ಸುಮಾರು 7-8 ಲಕ್ಷದ ಮೌಲ್ಯದ ಹುಣಸೆ ಹಣ್ಣು ಅಲ್ಲಿಂದ ಬರುತ್ತೆ. ಅಂದರೆ ನಮ್ಮಮ್ಮನ ಒಂದು ಆ ಗಿಡಗಳು ಪ್ರೀತಿಯಿಂದ ಕೊನೆಗೆ ಉಳ್ಕೊಂಡಿದ್ದು. ನಮ್ಮ ಅಪ್ಪ ಮಾಡಿದ ತೆಂಗಿನ ಗಿಡ ಉಳಿಲಿಲ್ಲ, ದಾಳಿಂಬೆ ಯಾವುದು ಉಳಿದಿಲ್ಲ, ಎಲ್ಲೋ ಒಂದು ಪಳೆಯುಳಿಕೆ ಥರ ಒಂದೊಂದು ಸಪೋರ್ಟ್ ಆಗಿ ಪಟ್ಟ ಒಂದು ಸ್ವಲ್ಪ ಹಾಡಿ ಆಗಿರೋ ಉಳ್ಕೊಂಡವು ಅಷ್ಟೆ, ಎಲ್ಲೋ ಒಂದು ಬೇಲ್ದ ಗಿಡ ಅದಿದು. ಈ ಥರ ಮನೆತನದಲ್ಲಿ ಏಕೆ ನಾನು ಇಡೀ ಬೀಜಗಳ ಪ್ರೀತಿ ಹುಟ್ಟಿದ್ದು ನಮ್ಮ ಅಮ್ಮನಿಂದಲೇ. ಕೊರಲು ಇತ್ತು, ನಮ್ಮದೊಂದು ಕೊಂಜೆ ಅಂತಿತ್ತು, ನಾವು ಕಡಲೆಕಾಯಿ ಹಾಕ್ತಾಯಿದ್ವಿ. ಅದ್ರ ಮೂಲೆಯಲ್ಲಿ ಒಂದು ಇದಿರೋದು, ಅಲ್ಲಿ ಏನು ನೇಗಿಲು ಗೀಗಲು ಹೋಗೋದಕ್ಕೆ ಅವ್ರಿಗೆ ಕಷ್ಟ. ಕೊನೆಯಲ್ಲಿ ಇದರಲ್ಲಿ ಮಾಡೋರು ಕೊಂಜೆ ಅಂತ ಹೇಳೋರು. ಆ ಕೊಂಜೆಯಲ್ಲಿ ಒಂದು 2-3 ಚೀಲ ಆಗುವಷ್ಟು ಕೊರಲು ಹಾಕ್ತಿದ್ರು. ಕೊರಲು ಭಾಳ ಅದ್ಭುತವಾದಂಥ ಧಾನ್ಯ, ಭಾಳ ಅದ್ಭುತ ಅಂದರೆ ನನಗೆ ಗೊತ್ತಿದ್ದಂಗೆ ಸಿರಿಧಾನ್ಯಗಳಲ್ಲಿ ಕೊರಲುವಷ್ಟು ರುಚಿ ನೆಲ್ಲು ಬರೋಲ್ಲ. ನೀವು ಎಷ್ಟು ದಿನ ಬೇಕಾದ್ರೂ ಇಡ್ಬೋದು, ಭಾಳ ಕ್ರಿಸ್ಪಿ ರೇಟ್, ಕಡಕ್ ರೊಟ್ಟಿ ಅಂತೀವಲ್ಲ ಆ ಥರದ್ದು. ಅದನ್ನು ನಮ್ಮಮ್ಮ ಹಂಗೆ ಉಳಿಸ್ಕೊಂಡು ಉಳಿಸ್ಕೊಂಡೇ ಬರೋದು. ನಮ್ಮಪ್ಪ ಹಾಕಕ್ಕೆ ಬಿಡೋದಲ್ಲ, ಯಾವುದೋ ಮೂಲೆಯಲ್ಲಿ ಯಾವುದೋ ಮಾಯದಲ್ಲಿ ಯಾವುದೋ ನೆಪದಲ್ಲಿ ಅಲ್ಲೆಲ್ಲೋ ಒಂದೊಂದು ಹೊಲ್ದಾಗ ಇದ್ದುಬಿಡೋದ ಕೊರಲು. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ರೈತ ಬಂಧುಗಳು ಆಕಾಶವಾಣಿಯ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ದಿನ ರೇಡಿಯೋ ಕಿಸಾನ್ ದಿವಸ, ಪ್ರತಿ ವರ್ಷದಂತೆ ಪ್ರಗತಿಪರ ರೈತರು ಮತ್ತು ರೈತರನ್ನ ಆಕಾಶವಾಣಿ ಆಹ್ವಾನಿಸ್ತದೆ. ಇದರಿಂದ ನಮಗೆ ರೇಡಿಯೋ ಕೇಳಿ ಬೆಳಗ್ಗೆ 5:55 ಹಾಕಿದ್ರೆ ನಮ್ಮ ಜೋಬಲ್ ರೇಡಿಯೋ ಆಡ್ತಾನೆ ಇರ್ತದೆ. ಒಂದು ಸಲ್ಟ್ಗೆ ಗುಂಡಿ ಹಾಕೋಬಿಟ್ಟು ಪಿನ್ನ ಹಾಕೋಬಿಟ್ಟು ರೇಡಿಯೋ ಕೇಳ್ತಾ ಇರ್ತೀವಿ. ಇದರಿಂದ ನಮ್ಮ ಹೆಚ್ಚಿನ ಕೃಷಿ ರಂಗ ಆಗಿರ್ಬೋದು, ಬೆಳಗ್ಗೆ ರೈತರಿಗೆ ಸಲಹೆ, ನಮ್ಮ ವ್ಯವಸಾಯಕ್ಕೆ ಹೆಚ್ಚಿನ ಅನುಕೂಲವಾಗೈತೆ. ಯಾವ ವಿಷಯ ಫಾರಂನಾಗಲಿ ವಿಜ್ಞಾನಿಗಳಾಗಲಿ ಎಲ್ಲರನ್ನೂ ಸುದಾ ತಂದೆ ವಿಜ್ಞಾನಿಗಳನ್ನ ಕೃಷಿ ಮಾರಾಟ ರಂಗದವ್ರನ್ನ ನಮ್ಮ ರೈತರಿಗೆ ಸಲಹೆ ಕೊಡ್ತಾವ್ರೆ. ಇದರಿಂದ ಹೆಚ್ಚು ಅನುಕೂಲ ಆಗೈತೆ ರೈತರಿಗೆ, ಇನ್ನೂ ಹೆಚ್ಚು ಹೆಚ್ಚು ಪ್ರಸಾರ ಆಗಲಿ ಅಂತ ಹೇಳಿ ನನಗೆ 2 ಮಾತನಾಡಲು ಅವಕಾಶ ಕೊಟ್ಟ ನಿಮಗೆ ವಂದನೆಗಳು. ಆಕಾಶವಾಣಿಯಲ್ಲಿ ದಿನನಿತ್ಯ ಕೇಳ್ಕೊ ಬಂದಿದ್ದೀನಿ. ಭತ್ತದ ತಳಿಗಳು ಗೊತ್ತಿಲ್ಲದೆ ಇರೋಂಥ ಒಂದು 100 ತಳಿನ ನಮಗೆ ಗುರುತಿಸಿ ಹೇಳಿದ್ದಾರೆ. ಈ ಕೃಷಿ ರಂಗದಲ್ಲಿ ಒಂದು ತಿಂಗಳಿಗೊಂದು ಫೋನಿನ ಕಾರ್ಯಕ್ರಮಗಳು ಬರ್ತಿದ್ವು ಸರ್. ಅದೇ ಥರ ಹಲವಾರು ಕಾರ್ಯಕ್ರಮಗಳು ಮತ್ತು ಫಾರೆಸ್ಟ್ ಇಲಾಖೆಯವರು ಎಲ್ಲರನ್ನು ಕರೆಸಿದ್ರೆ ನಮಗೆಲ್ಲ ತುಂಬ ಅನುಕೂಲ ಆಯ್ತು ಅಂತ ನನ್ನ ಮಾತು ಮುಗಿಸ್ತೀನಿ. ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿದ್ದೆ. ನನ್ನೊಂದು ಸಣ್ಣ 2 ಎಕರೆ ಜಮೀನಿದೆ, ನಾನು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದೀವಿ. ಇದು ನನ್ನ ಫಸ್ಟ್ ಆಲ್ ಇಂಡಿಯಾ ಪ್ರೋಗ್ರಾಮ್ ರಿಗಾರ್ಡಿಂಗ್ ಅಗ್ರಿಕಲ್ಚರ್. ದಿಸ್ ಇಸ್ ಮೈ ಸೆಕೆಂಡ್ ಇನ್ನಿಂಗ್ಸ್. ಐ ಆಮ್ ಎ ಬೇಬಿ ಇನ್ ದಿಸ್ ಫೀಲ್ಡ್. ನಮಗೇನೂ ಗೊತ್ತಿಲ್ಲ ಅಗ್ರಿಕಲ್ಚರ್ ಬಗ್ಗೆ. ಬ್ಯಾಂಕಲ್ಲಿ ಅಗ್ರಿಕಲ್ಚರ್ ಅಡ್ವಾನ್ಸಸ್ ಮಾಡಿದ್ದೀವಿ. 1 ಎಕರೆಗೆ ಎಷ್ಟು ಕೊಡಬೇಕು, ಒಂದು ಗೇಣಿರುತ್ತೆ, ಅದ್ರ ಪ್ರಕಾರ ಕೊಡ್ತೀವಿ ಅಷ್ಟೇ ಹೊರತು ಬೇರೆ ಏನೂ ಗೊತ್ತಿರಲಿಲ್ಲ. ಈಗ ಸಿರಿಧಾನ್ಯದ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಂಡಿದ್ದೀವಿ. ಹಾಗಾಗಿ ಈ ಪ್ರೋಗ್ರಾಮ್ ತುಂಬ ಚೆನ್ನಾಗಿತ್ತು, ಇನ್ಮೇಲೆ ನಾವು ಇದಕ್ಕೆ ಕೈ ಜೋಡಿಸಿ ಮುಂದೆ ಬರಬೇಕು ಅಂತ ಇಚ್ಛೆ ಪಡ್ತೀವಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದವರು ಆಕಾಶವಾಣಿ ಮೈಸೂರು ಕೇಂದ್ರದ ಮುಖ್ಯಸ್ಥರಾದ ಶ್ರೀಯುತ ಎಸ್ಎಸ್ ಉಮೇಶ್ ಅವರು. ದಿನೇ ದಿನೇ ಆಕಾಶವಾಣಿಯ ಕೇಳುಗರ ಸಂಖ್ಯೆ ವೃದ್ಧಿಸುತ್ತಿದೆ, ಹಾಗೆ ಕೃಷಿ ಸಂಬಂಧಿತ ಕಾರ್ಯಕ್ರಮಗಳನ್ನು ಕೇಳಿ ರೈತರು ಮಾಹಿತಿ ಪಡೆದು ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಈ ಕಿಸಾನ್ ದಿವಸ್ ಇದು 20ನೇ ವರ್ಷದ ಹಬ್ಬ. ದೇಶದ ಎಲ್ಲ ಆಕಾಶವಾಣಿ ಕೇಂದ್ರಗಳು ಕೂಡ ಇವತ್ತು ಈ ಒಂದು ಕಿಸಾನ್ ದಿವಸವನ್ನು ಆಚರಿಸ್ತಾ ಇದೆ. ಆಯಾ ಪ್ರಾಂತ್ಯಗಳಲ್ಲಿ ಯಾವ ಯಾವ ಬೆಳೆ ಬೆಳೀತಾರೆ, ಆ ಬೆಳೆಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಕಾರ್ಯಕ್ರಮಗಳನ್ನು ಪ್ರತಿಯೊಂದು ಆಕಾಶವಾಣಿ ಕೇಂದ್ರ ಕೂಡ ಮಾಡ್ತಾ ಇದೆ. ಈ ವರ್ಷ ಸಿರಿಧಾನ್ಯಗಳ ವರ್ಷ ಆಗಿರೋದ್ರಿಂದ ಹೆಚ್ಚು ನಾವು ಸಿರಿಧಾನ್ಯಗಳ ಬಗ್ಗೆ ಒತ್ತು ಕೊಡ್ತಾ ಇದ್ದೀವಿ. ಸಿರಿಧಾನ್ಯಗಳ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳು ಈಗಾಗಲೇ ಬಂದಿವೆ. ಬಹಳ ಮುಂಚೆಯೇ ಮೈಸೂರಿಗೆ ಈ ಸಿರಿಧಾನ್ಯಗಳ ಪರಿಚಯ ಆಯಿತು, ಇತರ ಭಾಗಗಳಿಗಿಂತ ಹೆಚ್ಚಾಗಿ. ಆಗಿನಿಂದಲೇ ನಾವು ಕಾರ್ಯಕ್ರಮಗಳನ್ನು ಮಾಡ್ಕೋತಾ ಬಂದಿದ್ದೀವಿ. ಮೈಸೂರು ಆಕಾಶವಾಣಿ March 4 CFTRI ಅವರ ಪ್ರಾಯೋಜಕತ್ವದಲ್ಲಿ ಸಿರಿಧಾನ್ಯದ ಸಿರಿ ಅನ್ನುವಂತಹ ಬಾನುಲಿ ಸರಣಿನ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಪ್ರತಿ ಶನಿವಾರ ಬೆಳಿಗ್ಗೆ 6:35 ಪ್ರಸಾರ ಆಗುತ್ತೆ. 5 ನಿಮಿಷದ ಕಾರ್ಯಕ್ರಮ. ಇದೇ ಸಂಜೆ ಆವತ್ತೇನೆ ಶನಿವಾರ ಸಂಜೆ 6:10 ಮರುಪ್ರಸಾರ ಕೂಡ ಆಗ್ತಾ ಇದೆ. ಇದು ಸುಮಾರು 20 ಕಾರ್ಯಕ್ರಮಗಳ ಸರಣಿ. 20 ವಾರ ಈ 5 ನಿಮಿಷದ ಕಾರ್ಯಕ್ರಮ ಪ್ರತಿ ಶನಿವಾರ ಬೆಳಿಗ್ಗೆ 6:35 ಪ್ರಸಾರ ಆಗುತ್ತೆ. ಇದೇ ನಿಟ್ಟಿನಲ್ಲಿ ಸಿರಿಧಾನ್ಯದ ಉಪಯೋಗಗಳು ವಿಜ್ಞಾನಿಗಳು ಹೇಳದ ಹಾಗೆ ಅದನ್ನು ಸಂಸ್ಕರಣೆ ಮಾಡೋದಾಗಲಿ, ಅದಕ್ಕೆ ಮಾರುಕಟ್ಟೆ ಸೌಲಭ್ಯಗಳಾಗಲಿ, ಈ ಎಲ್ಲದರ ಬಗ್ಗೆ ಕೂಡ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಕೃಷಿರಂಗದ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳ್ತಾ ಇರಿ, ಇದು ರೈತರಿಗೆ ಇರುವಂತಹ ಕಾರ್ಯಕ್ರಮ. ಈಗ ಹೇಗಾಗಿದೆ ಅಂತಂದರೆ ನಮಗೆ ಬಂದಿರುವಂತಹ ಪ್ರತಿಕ್ರಿಯೆಗಳು ನಮಗೆ ಆಶ್ಚರ್ಯಕರವಾಗಿದೆ. ಸಿಟಿ ಜನ, ಮೈಸೂರಿನಲ್ಲಿ ಇರುವಂತಹ ಜನ, ಸಿಟಿ ಜನ ಸಾಕಷ್ಟು ಕೃಷಿರಂಗ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದಾರೆ. ಇದು ಬಹಳ ಹೊಸ ಬದಲಾವಣೆ ನಾನು ಕಂಡುಕೊಂಡಿರೋದು. ಮುಂಚೆ ನಾನಿಲ್ಲಿದ್ದಾಗ ಆ ರೀತಿ ಆದಂತಹ ಇಲ್ಲ, ಕೃಷಿರಂಗ ಅಂದ ಕೂಡಲೇ ಬರೀ ಹಳ್ಳಿ ಜನ ಕೇಳ್ತಾರೆ ಇದು ಮಾಡ್ತಾರೆ ಅಂತ ಇಲ್ಲ. ನಮಗೆ ಹೆಚ್ಚು ಪ್ರತಿಕ್ರಿಯೆ ಸಿಗೋದು ಗ್ರಾಮೀಣ ಪ್ರದೇಶಗಳಿಂದಲೇ. ಆದರೆ ಕೃಷಿರಂಗ ಕಾರ್ಯಕ್ರಮವನ್ನು ನಮ್ಮ ಸಿಟಿ ಜನ ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ನನಗೆ ಸಿಕ್ಕಾಗೆಲ್ಲ ಸುಮಾರು ಜನ ಹೇಳ್ತಾರೆ, ಮೊನ್ನೆ ಕೃಷಿರಂಗ ಕೇಳಿದ್ವಿ, ಚೆನ್ನಾಗಿತ್ತು, ಆ ಕಾರ್ಯಕ್ರಮ ಚೆನ್ನಾಗಿತ್ತು, ಈ ಕಾರ್ಯಕ್ರಮ ಚೆನ್ನಾಗಿತ್ತು ಅಂತ. ಅವರುಗಳು ಕೂಡ ನಮ್ಮ ಈ ಕಿಸಾನ್ ವಾಣಿ ಅಥವಾ ಕೃಷಿರಂಗ ಕಾರ್ಯಕ್ರಮವನ್ನು ಕೇಳಿ ಮನೆಯಲ್ಲೇ ಕೆಲವೊಂದಷ್ಟು ತರಕಾರಿ ಬೆಳೆಯೋದು ಅಥವಾ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದು, ಈ ರೀತಿಯಾದಂತಹ ಚಟುವಟಿಕೆಗಳು ಕೂಡ ಸಾಕಷ್ಟು ಆಗಿವೆ. ಇನ್ನೊಂದು ಬದಲಾವಣೆ ನಾನು ಕಂಡುಕೊಂಡಿರೋದು ಅಂದರೆ ಹೆಚ್ಚಾಗಿ ಮನೆಯಲ್ಲೇ ತೋಟ ಮಾಡೋರು ಕೂಡ ಸಾವಯವಕ್ಕೆ ಹೋಗ್ತಾ ಇದ್ದಾರೆ. ಈ ಒಂದು ಹೊಸ ಬದಲಾವಣೆ ನಗರ ಪ್ರದೇಶಗಳಲ್ಲಿ ಆಗಿದೆ. ನಗರ ಪ್ರದೇಶದವರು ಕೂಡ ತಮಗೆ ಇರುವಂತಹ ಮನೆಯಲ್ಲಿರುವಂತಹ ಒಂದು 30-40 ಮನೆ ಇರ್ಬೋದು ಅಥವಾ 60-40 ಮನೆ ಇರ್ಬೋದು ಅಥವಾ ಪಾಟುಗಳಲ್ಲಿ ಬೆಳೀತಾ ಇರ್ಬೋದು, ಅದು ಕೂಡ ಸಾವಯವ ಪದ್ಧತಿಯಲ್ಲೇ ಮಾಡ್ತಾ ಇದ್ದಾರೆ. ಈ ಒಂದು ಜಾಗೃತಿ ಮೂಡಿದೆ. ಆ್ಯಂಡ್ ಈ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಆಕಾಶವಾಣಿ ತನ್ನ ಕಾರ್ಯಕ್ರಮಗಳ ಮುಖಾಂತರ ಸಾಕಷ್ಟು ಪ್ರಯತ್ನ ಮಾಡಿದೆ. ಇದು ಆಕಾಶವಾಣಿಯ ಹೆಮ್ಮೆ ಅಂತ ನಾನು ಖಂಡಿತವಾಗಿ ಹೇಳ್ಕೊಳ್ಳೋದಕ್ಕೆ ನನಗೂ ಕೂಡ ಬಹಳ ಸಂತೋಷ ಆಗುತ್ತೆ. ಯಾಕಂದರೆ ಇದು ತಲುಪಿದೆ, ಜನಕ್ಕೆ ತಲುಪಿದೆ, ಆ ಜಾಗೃತಿ ಮೂಡಿದೆ. ನಮ್ಮ ಭೂಮಿಯ ಫಲವತ್ತತೆಗೆ ಬಹಳ ಪ್ರಮುಖವಾದದ್ದು. ಈ ರೀತಿಯಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮೈಸೂರು ಆಕಾಶವಾಣಿ ಮಾಡ್ಕೋತಾ ಬಂದಿದೆ. ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಯಾವ ರೀತಿ ತಮಗೆ ಅನುಕೂಲಕರವಾದಂತಹ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದನ್ನು ನಮಗೆ ಖಂಡಿತ ತಿಳಿಸ್ತಾ ಇರಿ. ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಖಂಡಿತ ನಾವು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೇ ಮಾಡ್ತೀವಿ, ಈಗಾಗಲೇ ಮಾಡಿದ್ದೀವಿ. ಎಲ್ಲೆಲ್ಲಿ ಸಾಧ್ಯನೋ ನಮ್ಮ ಒಂದು ಲಿಮಿಟೇಷನ್ಸಲ್ಲಿ, ನಮ್ಮ ಇರುವಂತಹ ಒಂದು ವ್ಯವಸ್ಥೆಯಲ್ಲಿ ಖಂಡಿತ ನಾವು ಮಾಡೋದಕ್ಕೆ ಸಾಧ್ಯ ಇದೆ. ಅದಕ್ಕೆ ಯಾವುದೇ ರೀತಿಯಾದಂತಹ ಹಿಂಜರಿತ ಬೇಡ. ನಿಮ್ಮ ಸಲಹೆ ಸೂಚನೆಗಳನ್ನು ನಮಗೆ ನೀಡಿ, ನಿಮಗೆ ಬೇಕಾದರೆ ಕೇಳಿ, ಯಾವ ವಿಜ್ಞಾನಿಗಳ ಕರ್ಕೊಂಬಂದು ಕಾರ್ಯಕ್ರಮ ಮಾಡಿಸಿ, ಇಂಥವ್ರನ್ನ ಕರೆಸಿ, CFTRI ಅವ್ರನ್ನ ಕರೆಸಿ, GKVK ಅವರಿಂದ ಬರಲಿ ಅಥವಾ ಇನ್ಯಾವುದೋ ಬರಲಿ ಅಂತ ಹೇಳಿದ್ರೆ ಖಂಡಿತ ನಾವು ಪ್ರಯತ್ನ ಪಟ್ಟು ಆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಕಾಶವಾಣಿಗೆ ಕರೆಸಿ ಒಂದು ಸಂವಾದ ಕೂಡ ಮಾಡಬಹುದು. ಇದರ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಬಹಳ ಅಗತ್ಯ. ಆಕಾಶವಾಣಿ ಜಸ್ಟ್ ಒಂದು ಮಧ್ಯವರ್ತಿ ಮಾತ್ರ, ನಾವೊಂದು ಮೀಡಿಯೇಟರ್ ಮಾತ್ರ. ಇಬ್ಬರನ್ನು ಸೇರಿಸಿ ಕೆಲಸ ಮಾಡುವಂಥದ್ದು ನಮ್ಮ ಕೆಲಸ. ಈ ನಿಟ್ಟಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ರೂಪಿಸ್ತೀವಿ ಅನ್ನೋ ಒಂದು ಭರವಸೆ ನಮ್ಮ ಆಕಾಶವಾಣಿ ಕಡೆಯಿಂದ, ಮೈಸೂರು ಆಕಾಶವಾಣಿ ಕಡೆಯಿಂದ. ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.

ಕೊಡಬೇಕು, ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು, ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು. ಹಿರಿಯೋತಿಸಿದ ಹೆಡೆ ಮುರುಗಿ ಬಿಗಿದೆ.